ನಮಸ್ಕಾರ. ನಮಸ್ಕಾರ ಅಧ್ಯಕ್ಷ. ತಾವು ಈ ದಿವಸ ಕನಕಾಂಬರ ಹೂವಿನ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ವಿಶೇಷವಾಗಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿರುವಂತಹ ತಳಿಗಳು, ಬೇಸಾಯ ವಿಧಾನ, ಹೊಸ ತಾಂತ್ರಿಕತೆಗಳು ಮತ್ತು ಕನಕಾಂಬರ ಹೂವಿನ ಬೇಸಾಯದಿಂದ ಆಗುವಂತಹ ಲಾಭ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು ಡಾಕ್ಟರ್ ಅಶ್ವಥ್ ಅವರೇ. ನಾನು ಡಾಕ್ಟರ್ ಅಶ್ವಥ್ ಅಂತ, ನಾನು ಪ್ರಧಾನ ವಿಜ್ಞಾನಿ ಆಗಿದ್ದೀನಿ. ಹೂವಿನ ಬೇಸಾಯ ಬಗ್ಗೆ ನಾನು ಇಲ್ಲಿ ಭಾರತೀಯ ಸಂಶೋಧನಾ ತೋಟಗಾರಿಕೆ ಕೇಂದ್ರದಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಕನಕಾಂಬರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಈಗ ಕನಕಾಂಬರ ಅಂತ ಒಂದು ನಮಗೆ ಬಂದಾಗ ಮನಸ್ಸಲ್ಲಿ ಬರುವಂತದ್ದು ಅಂತಂದ್ರೆ ಹೆಣ್ಣು ಮಕ್ಕಳು ಜಡೆಯಲ್ಲಿ ಇಟ್ಕೊಳ್ಳುವಂತಾಗಿ, ಇಲ್ಲಾಂತಂದ್ರೆ ಅತಿ ಮುಖ್ಯವಾಗಿ ಪ್ರತಿದಿನ ದೇವರಿಗೆ ಹೋಗುವಂತ ಒಂದು ಹೂವು. ಅದರಿಂದ ನಮ್ಮ ಭಾರತ ದೇಶದಲ್ಲಿ ತಗೊಳ್ಳೋದಾದ್ರೆ ಉತ್ತರ ಭಾರತದಲ್ಲಿ ಈ ಹೂವು ಇಲ್ಲ, ದಕ್ಷಿಣ ಭಾರತದಲ್ಲಿ ಮೂರು ರಾಜ್ಯಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಜಾಸ್ತಿ ಬೆಳೀತಾರೆ, ಕರ್ನಾಟಕ, ತಮಿಳುನಾಡು ಮತ್ತೆ ಆಂಧ್ರಪ್ರದೇಶದಲ್ಲಿ. ಕರ್ನಾಟಕದಲ್ಲಿ ತಗೊಂಡಿದ್ದಾದ್ರೆ ಗೌರಿ ಬಿದನೂರು, ಈ ಕಡೆ ಬೆಂಗಳೂರು ಸುತ್ತಮುತ್ತ, ಆಮೇಲೆ ಮೈಸೂರು ಸುತ್ತಮುತ್ತ ನಮ್ಮ ಹುಣಸೂರು, ಆಮೇಲೆ ಬೇರೆ ಉತ್ತರ ಕರ್ನಾಟಕದಲ್ಲಿ ಕೂಡ ಹೂವು ಬಹಳ ಪ್ರಮುಖವಾಗಿ ಬೆಳೀತಾರೆ. ಇದರಲ್ಲಿ ಒಂದು ವಿಶೇಷ ಅಂತಂದ್ರೆ ಒಂದು ಹೂವು ನೀವು ಒಂದು ಸರಿ ನೀವು ಇದನ್ನ ನಾಟ ಮಾಡಿದ್ದಾದ್ರೆ ಮೂರು ವರ್ಷಗಳ ಸತತವಾಗಿ, ಬಹುವರ್ಷಕವಾದ ಹೂವು ಇದು, ಮೂರು ವರ್ಷಗಳ ಕಾಲ ಸತತವಾಗಿ ಹೂವುಗಳು ನಿಮಗೆ ಸಿಗ್ತಾ ಇರುತ್ತೆ. ಮತ್ತೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ, ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಕಳಿಗೆ, ಒಂದು ಎರಡು ಗುಂಟೆಯಲ್ಲಿ ನೀವು 300 ಗಿಡ ಹಾಕೊಂಡಿದ್ದೆ ಆದ್ರೆ ಕೂಡ ಒಂದು ಒಂದು ವಾರದಲ್ಲಿ 6-8 ಕೆಜಿ ಹೂವು ಕೂಡ ನೀವು ಕಟಾವು ಮಾಡಿ ಅದನ್ನ ಹೂ ಮಾಲೆ ಮಾಡಿ, ಯಾಕಂದ್ರೆ ಈ ಸುತ್ತಮುತ್ತ ನಗರ ಪ್ರದೇಶದಲ್ಲಿ ಮಾಡಬಹುದು. ಅದರಿಂದ ಈಗ ಸಾಕಷ್ಟು ಜನ, ಈಗ ನಮಗೆ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ, ಕನಕಾಂಬರ ಬೆಳೆಯಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ನಾವೀಗ ಏನ್ ಹೇಳ್ತಾ ಇದೀವಿ ಅಂತಂದ್ರೆ ಜಾಸ್ತಿ ಬೆಳಿಬೇಡಿ. ನೀವು 1,000 ಇಲ್ಲ 2,000 ಹಾಕೊಂಡಿದ್ದೆ ಆದ್ರೆ ತಾವು ಮನೆಯಲ್ಲಿರೋ ಒಂದು 3-4 ವ್ಯಕ್ತಿಗಳು ಏನಿರ್ತಾರೆ, ಗಂಡ ಹೆಂಡತಿ ಮತ್ತೆ ಮಕ್ಳು ಏನಿರ್ತಾರೆ, ಅವರು ಈ ಹೂನ ಬೆಳೆಸಿ ಅಂದ್ರೆ ಪ್ರತಿನಿತ್ಯ ವಾರದಲ್ಲಿ 2 ಸಲ ಆದ್ರೂ ಕಟಾವು ಮಾಡಿ ವಾರದಲ್ಲಿ 2 ಸಲ ನಿಮಗೆ ಒಂದು ಇನ್ಕಮ್ ಬರೋದ ಆಗುತ್ತೆ. ಇದು ಬಹಳ ಚೆನ್ನಾಗಿ ರೇಷ್ಮೆ ಉಳಿತಾರ, ಇದರಲ್ಲೂ ಕೂಡ ಪ್ರತಿನಿತ್ಯ ನೀವು ದುಡ್ಡು ನೋಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಒಂದು ಇದು ಮಣ್ಣು ಬಹಳ ಮುಖ್ಯವಾದ ಒಂದು ಕನಕಾಂಬರಕ್ಕೆ ಬೇಕಾಗಿರುವಂತದ್ದು. ಯಾಕೆ ಅಂತಂದ್ರೆ ಕನಕಾಂಬರದಲ್ಲಿ ನೀರು ಸ್ವಲ್ಪ ಕಡಿಮೆ ಆದ್ರೂ ಗಿಡ ಉಳ್ಕೊಳ್ಳುತ್ತೆ ಹೊರತು ನೀರು ಜಾಸ್ತಿ ಆದ್ರೆ ಕನಕಾಂಬರ ಎರಡನೇ ದಿನದಲ್ಲಿ ಸತ್ತೋಗ್ಬಿಡುತ್ತೆ. ಅದರಿಂದ ನೀವು ಮರಳು ಮಿಶ್ರಿತ ಕೆಂಪು ಮಣ್ಣು ಬಹಳ ಚೆನ್ನಾಗಿರುತ್ತೆ. ಬೇರೆ ಮಣ್ಣಲ್ಲಿ ಬೆಳೆಯಕ್ ಆಗೋದಿಲ್ವಾ ಅಂತ ಕೇಳ್ಬಹುದು, ಬೆಳಿಬಹುದು. ಆದ್ರೆ ಸ್ವಲ್ಪ ಬೇರೆ ಕೆಂಪು ಮಣ್ಣಾದ್ರೆ ನೀವು ಎತ್ತರದ ಮಡಿಗಳು ಮಾಡಿಕೊಂಡು ನೀರು ಚೆನ್ನಾಗಿ ಬಸ್ತವ ಮಾಡಿಕೊಂಡ್ರೆ ಬೆಳಿಬಹುದು, ಅದರಲ್ಲಿ ತಪ್ಪೇನಿಲ್ಲ. ಆದ್ರೆ ಮರಳು ಮಿಶ್ರಿತ ಕೆಂಪು ಮಣ್ಣು ಬಹಳ ಚೆನ್ನಾಗಿರುತ್ತೆ. ರಸಸಾರ ಅಂತ ನಾವು ಏನ್ ಹೇಳ್ತೀವಿ, pH ಅಂತ 6.5 ರಸಸಾರ ಇದ್ರೆ ಒಳ್ಳೇದು. ಆಮೇಲೆ ಇದ್ರೆ ನಾವು ಮೊದಲನೇದಾಗಿ ಕನಕಾಂಬರ ಕೆಲವು ಬಹಳಷ್ಟು ಜನ ನಮ್ಗೆ ಕೇಳ್ತಾರೆ, ಈಗ ತೆಂಗಿನ ಮರ ಇದೆ ಸರ್, ತೆಂಗಿನ ಮರದ ಒಳಗಡೆ ಬೆಳಿಬಹುದಾ, ಅಡಿಕೆ ಮರದ ಒಳಗಡೆ ಬೆಳಿಬಹುದಾ, ನೆರಳು ಇದೆ ನೆರಳಲ್ಲಿ ಬೆಳಿಬಹುದಾ ಅಂತ. ಇದು ನೆರಳಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನಿಮ್ಗೆ ತೆಂಗಿನ ಮರದಲ್ಲಿ ಚೆನ್ನಾಗಿ ಬಿಸಿಲು ಬರೋಂಗಿದ್ರೆ, ನಿಮ್ಮ ತೆಂಗಿನ ಮರಗಳ ತುಂಬಾ ಜಾಸ್ತಿ 40-50 ಅಡಿಗೆ ಹಾಕಿ ತೆಂಗಿನ ಮರಗಳಲ್ಲಿ ಚೆನ್ನಾಗಿ ಬಿಸಿಲು ಬರೋಂಗಿದ್ರೆ ಅಲ್ಲಿ ಹಾಕೋಬಹುದು. ಆದ್ರೆ ನೆರಳು ಬಂದ್ರೆ ಅಂದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಹೊರತು ಅದರಲ್ಲಿ ಹೂಗಳು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇದು ಒಂದು ನೀವು ಎಲ್ಲರನ್ನು ಗಮನದಲ್ಲಿ ಇಟ್ಕೋಬೇಕು. ಇದಕ್ಕೆ ಸೂರ್ಯನ ಬೆಳಕು ಬಹಳ ಅತಿ ಮುಖ್ಯ, ಬಹಳ ಚೆನ್ನಾಗಿ ಬೆಳಕಿದ್ರೆ ಚೆನ್ನಾಗಿ ಹೂ ಬಿಡುತ್ತೆ. ಆಮೇಲೆ 30-35 ಡಿಗ್ರಿ, ಆಮೇಲೆ 36 ಡಿಗ್ರಿ, 37 ಡಿಗ್ರಿ ಕೂಡ ಅದರಲ್ಲಿ ಬೆಳಿಬಹುದು. ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಬೆಳೀತಾ ಇದ್ದಾರೆ. ತಾಪಮಾನ ಮತ್ತೆ ಈ ತಾಪಮಾನ ತುಂಬಾ ಕಡಿಮೆ ಆದ್ರೆ ಇದು ಚೆನ್ನಾಗಿ ಬರೋದಿಲ್ಲ. ಅಂದ್ರೆ ಈ ಕೂರ್ಗಲ್ಲಿ ಈಗ 7 ಡಿಗ್ರಿ 6 ಡಿಗ್ರಿ ಅಂತ ಏನ್ ಬರುತ್ತೆ ಅಂತ ಒಂದು ತಾಪಮಾನದಲ್ಲಿ ಬರೋದಿಲ್ಲ. ಸ್ವಲ್ಪ ಚೆನ್ನಾಗಿ ಬಿಸಿಲು ಚೆನ್ನಾಗಿರಬೇಕು, ನೆರಳೆಲ್ಲ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆಮೇಲೆ ನೆರಳು ಪರದೆಯಲ್ಲಿ ಬೆಳೆಯಬಹುದಾ ಅಂತ ಕೇಳ್ತಾರೆ ಕೆಲವರು. ನೆರಳು ಪರದೆಯಲ್ಲಿ ನಾವು ನೋಡಿರುವಂತದ್ದು ನೆರಳು ಅಂದ್ರೆ ಶೇಡ್ ನೆಟ್ ಅಂತ ಏನ್ ಹೇಳ್ತೀವಿ, ಆ ನೆರಳು ಪರದೆಯಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಗಿಡ ತುಂಬಾ ಚೆನ್ನಾಗಿ ತಂಪಾಗಿ ಬೆಳೆಯುತ್ತೆ, ಹೂ ಕಡಿಮೆ ಇರ್ತದೆ. ಈಗ ಸಾಕಷ್ಟು ಜನ ಹಸಿರು ಮನೆಗಳು ಈಗ NHB ನಲ್ಲಿ ಮಾಡಿ ಸಾಕಷ್ಟು ಜನ ಹಸಿರು ಮನೆಗಳಲ್ಲಿ ಈಗ ಏನು ಬೆಳೆಯಕ್ಕಾಗಿಲ್ಲ, ತುಂಬಾ ಕೀಟಬಾಧೆಯಿಂದ ಬೇರೆ ಜರ್ಬರ ಕಾರ್ನೇಷನ್ ಆಗಿರೋಂತವ್ರು ಕೂಡ ಇದ ಮಾಡಿರೋದ್ರಿಂದ ಬೆಳಿಬಹುದ ಅಂತ ಕೇಳ್ತಾರೆ. ನಮ್ಮ ಸಂಶೋಧನಾ ಸಂಸ್ಥೆಯಲ್ಲಿ ಕೂಡ ನಾವು ಹಸಿರು ಮನೆಯಲ್ಲಿ ಬೆಳೆದಿದ್ವಿ, ಬಹಳ ಚೆನ್ನಾಗಿ ಬರುತ್ತೆ. ಇದು ಇನ್ನೂ ಒಂದು ಹಸಿರು ಮನೆಯಲ್ಲಿ ಒಂದು ಅಡ್ವಾಂಟೇಜ್ ಅಂತ ಏನ್ ಹೇಳ್ತೀನಿ ಅಂತಂದ್ರೆ, ನಮಗೆ ಈ ಕನಕಾಂಬರ ಯಾವಾಗಲೂ ಅಷ್ಟೇ ಮಳೆ ಬಿದ್ದಾಗ ಹೂ ಕಡಿಮೆ ಆಗೋಗ್ಬಿಡುತ್ತೆ. ಅಂದ್ರೆ ಮಳೆ ನಮಗೆ ಜೂನ್ ಅಲ್ಲಿ ಮಳೆ ಆದಾಗ ಜೂನ್ ದಿಂದ ನಮಗೆ ಡಿಸೆಂಬರ್ ವರೆಗೂ ಹೂ ಕಡಿಮೆ ಆಗುತ್ತೆ, ಯಾಕಂದ್ರೆ ಮಳೆ ಬೀಳ್ತಾ ಇದ್ರೆ. ಇದು ಹೂವು ಜಾಸ್ತಿ ಯಾವಾಗ ಬರುತ್ತೆ ಅಂತಂದ್ರೆ ಬಿಸಿಲುಗಾಲದಲ್ಲಿ ಚೆನ್ನಾಗಿ ಬರುತ್ತೆ ಹೂವು. ಅಂದ್ರೆ ನಮ್ಗೆ ರೇ ತುಂಬಾ ದರ ಚೆನ್ನಾಗಿರೋದು, ಅಂದ್ರೆ ನಮ್ಗೆ ಈ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಗಣೇಶ ಹಬ್ಬ ಆಗಿರ್ಬೋದು, ದೀಪಾವಳಿ ಹಬ್ಬ ಆಗಿರ್ಬೋದು, ಇಂಥ ಟೈಮಲ್ಲಿ ಕನಕಾಂಬರಕ್ಕೆ ಅತಿ ಬೇಡಿಕೆ ಆಗ್ತದೆ. 1000 ರಿಂದ 1200 ರೂಪಾಯಿ ಕೆ ಜಿ ವರೆಗೂ ಹೋಗುತ್ತೆ. ಅದರಿಂದ ಈ ಹತ್ರ ಮನೆಯಲ್ಲಿ ಬೆಳ್ಕೊಂಡ್ರೆ ಅಂತ ಟೈಮಲ್ಲಿ ನಿಮಗೆ ಈ ವರಮಹಾಲಕ್ಷ್ಮಿ ಹಬ್ಬ ಆಗ್ಲಿ ಒಂದು ಈ ಹಬ್ಬಕ್ಕೆ ಚೆನ್ನಾಗಿ ಹೂ ಬರುತ್ತೆ. ಅಂದ್ರೆ ಮಳೆ ಬೀಳೋದಿಲ್ಲ ಹತ್ರ ಮನೆಯಲ್ಲಿ, ಹಂಗಾಗಿ ನಿಮಗೆ ಬೇಡಿಕೆನು ಜಾಸ್ತಿ ಇರುತ್ತೆ, ಹೂವು ಜಾಸ್ತಿ ಬರುತ್ತೆ. ಹಸಿರು ಮನೆಯಲ್ಲಿ ನೀವು ಚೆನ್ನಾಗಿ ಬೆಳ್ಕೋಬಹುದು. ಅಂದ್ರೆ ನಿಮ್ಗೆ ಬೇರೆ ಕಾರ್ನೇಷನ್ ಜರ್ಬರ ಬೆಳೆಯಕ್ ಆಗದೆ ಇರುವಂತ ಟೈಮಲ್ಲಿ ಅಂತ ಇದರಲ್ಲಿ ನೀವು ಕನಕಾಂಬರ ಕೂಡ ಹಸಿರು ಮನೆಯಲ್ಲಿ ಬೆಳ್ಕೋಬಹುದು. ಮತ್ತೆ ಈಗ ತಳಿಗಳು ಬಂದ್ರೆ ನೀವು ಮೊದಲು ನೋಡಿರ್ಬೇಕು, ಇದರಲ್ಲಿ ತಳಿಗಳು ಬೆಳಿಲ್ಲ. ಈ ಲೋಕಲ್ ಆರೆಂಜ್ ಅಂತ ಏನಿತ್ತು, ಒಂದೇ ಒಂದು ಈ ಲೋಕಲ್ ತಳಿಯವರನ್ನು ಬೆಳೀತಾ ಇದ್ರು. ಎಲ್ಲಾ ಕಡೆ ಈಗಲೂ ಅದನ್ನೇ ಸಾಕಷ್ಟು ಬೆಳೀತಾ ಇದಾರೆ. ಆದ್ರೆ ನಾವು ಭಾರತ ಸಂಶೋಧನಾ ತೋಟಗಾರಿಕೆ ಸಂಸ್ಥೆಯಿಂದ ಸಾಕಷ್ಟು ತಳಿಗಳಿಗೆ ನಾವು ಬಿಡುಗಡೆ ಮಾಡಿದ್ವಿ. ಅಂದ್ರೆ ನಾವು ಒಂದು 5 ತಳಿಗಳು ಬಿಡುಗಡೆ ಮಾಡಿದೀವಿ. ಇತ್ತೀಚೆಗಷ್ಟೇ ಒಂದು ಅರ್ಕ ಚೆನ್ನ ಅಂತ ಒಂದು ತಳಿ ಬಿಡುಗಡೆ ಮಾಡಿದ್ವಿ, ಅದು ತುಂಬಾ ಚೆನ್ನಾಗಿದೆ. ಆಮೇಲೆ ಅರ್ಕ ಶ್ರೀಯ, ಅರ್ಕ ಶ್ರಾವ್ಯ, ಅರ್ಕ ಅಂಬರ, ಮತ್ತೆ ಅರ್ಕ ಸಡಕ ಅಂತಂದ್ಬಿಟ್ಟು ಈ ತಳಿಗಳನ್ನ ಬಿಡುಗಡೆ ಮಾಡಿದೀವಿ. ಇದ್ರದ್ದು ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ತಳಿಗಳದ್ದು ನೀವು ನೋಡಿರ್ಬೋದು, ಕನಕಾಂಬರ ಈಗ ನೀವು 2000 ಗಿಡ ಹಾಕೊಂಡಿದ್ದೆ ಅಂದ್ರೆ ಒಂದು ಕನಕಾಂಬರದಲ್ಲಿ. ನಮ್ಮ ತಳಿಗಳೇನಿದೆ ಅಂದ್ರೆ ಒಂದು 8 ತಿಂಗಳಾದ್ಮೇಲೆ ಒಂದು ವಾರದಲ್ಲಿ ನಮ್ಮ ತಳಿಗಳಲ್ಲಿ 25 ರಿಂದ 30-50 ಕೆಜಿ ವರ್ಗೂ ಇವತ್ತಿನ ದಿವಸ ನಮ್ಮ ರೈತರು ತೆಗಿತಾ ಇದ್ದಾರೆ. ಅದೇ ನೀವು ಲೋಕಲ್ ತಳಿ ಹಾಕೊಂಡಿದ್ದೆ ಆದ್ರೆ ನೀವು 10 ಕೆಜಿ ಮೇಲೆ ನೀವು ಹೋಗಕ್ಕಾಗೋದಿಲ್ಲ 2000 ಗಿಡದಲ್ಲಿ. ಒಂದು ಅದು. ಎರಡನೇ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದಕ್ಕೆ ಸೊರಗು ರೋಗ ಅಂತ ಬರ್ತದೆ, ರೂಟ್ ವಿಲ್ಟ್ ಅಂತಂದ್ಬಿಟ್ಟು. ಇದು ತುಂಬಾ ಒಂದು ಅಪಾಯಕರವಾದಂತ ಒಂದು ರೋಗ. ಅದು ತುಂಬಾ ಮಳೆಗಳು ಜಾಸ್ತಿ ಆದಾಗ ನೀವು ನೋಡಿರಬಹುದು, 50% ಗಿಡಗಳು ತಗೊಳ್ತವೆ ಮಳೆ ಜಾಸ್ತಿ ಆದಾಗ. ಯಾಕಂದ್ರೆ ಇದಕ್ಕೆ ಸ್ವರ್ಗ ರೋಗ ಮತ್ತೆ ಈ ನೆಮಟೋಡ್ ಅಂತ ಏನಿರ್ತದೆ ಅದು ಜಾಸ್ತಿ ಇದೆ ನಮ್ಮ ಕನಕಾಂಬರಕ್ಕೆ. ನಮ್ಮ ಈ ತಳಿಗಳು ಸ್ವಲ್ಪ ಅದಕ್ಕೆ ಒಂದ್ ಸ್ವಲ್ಪ ರೆಸಿಸ್ಟೆಂಟ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಈಗ ಅರ್ಕ ಚೆನ್ನ ಅಂತ ಏನು ನಾವು ಬಿಡುಗಡೆ ಮಾಡಿದೀವಿ, ಇದರಲ್ಲಿ ಸ್ವರ್ಗ ರೋಗ ತುಂಬಾ ಕಡಿಮೆ ಇದೆ, ಅರ್ಕ ಶ್ರಾವ್ಯದಲ್ಲೂ ಕಡಿಮೆ ಇದೆ. ಅದರಿಂದ ನೀವು ಎತ್ತರದ ಮಳೆಗಳು ಮಾಡಿಕೊಂಡು ನೀರು ಕಡಿಮೆ ಕೊಡಿದ್ದೆ ಆದ್ರೆ ನಮ್ದು ಒಂದೇ ಒಂದು ಗಿಡ ನಮ್ಮ ಈ ಬೆರೆ ಸೊರಗು ರೋಗದಿಂದ ಸಾಯೋದಿಲ್ಲ. ಅದು ಒಂದು ನಮ್ಮ ತಳಿಗಳಲ್ಲಿ ಇರುವಂತಹ ವಿಶೇಷತೆ. ಇನ್ನೊಂದು ವಿಶೇಷತೆ ಅಂತಂದ್ರೆ ಈ ತಳಿಗಳಲ್ಲಿ ಒಂದ್ ಸ್ವಲ್ಪ ಹೂವು ಕೂಡ ಒಂದ್ ಸ್ವಲ್ಪ ಒಂದು ಸುತ್ತು ದೊಡ್ಡದಾಗಿರೋದ್ರಿಂದ ಹೂವು ನಮಗೆ ಕಟ್ಟವರು ಕೂಡ ಬಹಳ ಚೆನ್ನಾಗಿ ಇದು ಕಾಣುತ್ತೆ, ದಿಂಡು ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ನಮ್ಮ ದೇವರ ವಿಗ್ರಹಗಳೆಲ್ಲ ಸ್ವಲ್ಪ ದೊಡ್ಡದಿರೋದ್ರಿಂದ ಹೂವಿನ ದಿಂಡು ಕೂಡ ಸ್ವಲ್ಪ ದೊಡ್ಡದಾಗಿರುತ್ತೆ. ಈ ನಮ್ಮ 5 ತಳಿಗಳಲ್ಲಿ ಕೂಡ ಈ ಹೂವಿನ ಗಾತ್ರ ಸ್ವಲ್ಪ ದೊಡ್ಡದಿದೆ. ಮತ್ತೆ ನಾನು ಆಗ್ಲೇ ಹೇಳಿದಂಗೆ ಇದಕ್ಕೆ ಇಳುವರಿ ಅಂತೂ 6-10 ಪಟ್ಟು ಇಳುವರಿ ಜಾಸ್ತಿ ಇದೆ ಬೇರೆ ನಮ್ಮ ಲೋಕರ ಕಂಪೇರ್ ಮಾಡಿದ್ರೆ. ಆಮೇಲೆ ಸರ್ಗು ರೋಗಕ್ಕೆ ಇದೊಂದು ಸ್ವಲ್ಪ ರೆಸಿಸ್ಟೆಂಟ್ ಇರೋದ್ರಿಂದ ನೀವು ನಮ್ಮ ತಳಿಗಳನ್ನ ಆಯ್ಕೆ ಮಾಡಿದ್ರೆ ನೀವು ತುಂಬಾ ಲಾಭದಾಯಕವಾಗಿ ನಮ್ಮ ಈ ಕನಕಾಂಬರ ಬೆಳಿಬಹುದು. ಇನ್ನೊಂದು ವಿಶೇಷತೆ ಅಂತಂದ್ರೆ ನಮ್ಮ ತಳಿಗಳಲ್ಲಿ ಇದರಲ್ಲಿ ಬೀಜ ಬರೋದಿಲ್ಲ. ಈಗ ಯಾಕೆ ಬೀಜ ಬರದ ಮಾಡಿದೀವಿ ಅಂತಂದ್ರೆ, ಈಗ ನಾನು ನೋಡಿರೋದು ಕನಕಾಂಬರದಲ್ಲಿ, ಕನಕಾಂಬರ ಈ ಲೋಕಲ್ ತಳಿ ಏನಂತ ಏನಿದೆ ಅದು ಹೂ ಬರ್ತಾ ಇರುತ್ತೆ. ಈ ಹೂ ಬಿಡಿಸೋವಾಗ ನೀವೇನಾದ್ರೂ 2-3 ಹೂವು ತಪ್ಪಿಸ್ಬಿಟ್ಟಿದೆ ಆದ್ರೆ, ಬಿಡಿಸೋಕೆ ತಪ್ಪಿಸಿದ್ದೆ ಆದ್ರೆ ಅದು ಬೀಜ ಆಗೋಕೆ ಅದು ಪ್ರಾರಂಭ ಆಗುತ್ತೆ. ಆ ಹೂವು ಎಲ್ಲಿ ತಪ್ಪಿಸಿದ್ರು ಅದು ಬೀಜ ಬರಕ್ಕೆ ಪ್ರಾರಂಭ ಆಗುತ್ತೆ. ಆ ಬೀಜ ಬರಕ್ಕೆ ಪ್ರಾರಂಭ ಆಗಿದ್ದ ತಕ್ಷಣ ಗಿಡ ಏನಾಗುತ್ತೆ ಅಂತಂದ್ರೆ ಬೇರೆ ಹೂ ಕೊಡೋದಿಲ್ಲ. ಆ ಬೀಜಕ್ಕೆ ತನ್ನ ಎಲ್ಲಾ ಸಾಮರ್ಥ್ಯ ನಮ್ಮ ಈ ನ್ಯೂಟ್ರಿಯನ್ಸ್ ಅಂತ ಏನ್ ಹೇಳ್ತೀವಿ ಅದ್ರ ಕಡೆ ಗಮನ ಕೊಡುತ್ತೆ, ಅದರಿಂದ ಹೂ ಕಡಿಮೆ ಆಗೋಗ್ಬಿಡುತ್ತೆ. ಅದಕ್ಕೆ ನಾವು ಇಲ್ಲಿ ನಮ್ಮ ಈ ತಳಿಗಳು ಏನ್ ಮಾಡಿದ್ವಿ, ಟ್ರಿಪ್ಲೈಡ್ ಅಂತ ಹೇಳ್ತೀವಿ ಅದನ್ನ, ಈ ಹೂವು ಯಾವಾಗ ಇವನ್ನ ತೆಗಿಬೇಕಿದ್ರೆ ಕೂಡ ಬೀಜ ಬರೋದಿಲ್ಲ. ಅದರಿಂದ ಇನ್ನೊಂದು ಹೂವು ಅದರಿಂದ ಇದೆ ಇನ್ನೊಂದು ಹೂವು ಬರ್ತಾ ಇರುತ್ತೆ. ಅದರಿಂದ ನಮಗೆ ಇಳುವರಿ ಜಾಸ್ತಿ ಇದೆ. ಅದಕ್ಕೆ ನೀವು ಕೇಳಬಹುದು, ಈಗ ನೀವು ಬೀಜ ಬರಲಿಲ್ಲ ಅಂತಂತಂದ್ರೆ ತಳಿ ಸಂವರ್ಧನೆ ಹೆಂಗ್ ಮಾಡ್ಕೊಂತೀರಾ ಅಂತಂದ್ಬಿಟ್ಟು, ಈಗ ನೀವು ಲೋಕಲ್ ತಳಿಗಳೇನಿದೆ ಅದು ಬೀಜ ಮಾಡ್ಕೊಂಡು ಬೀಜದ ಹೊಟ್ಲು ಬಿಟ್ಕೊಂಡು ಅದನ್ನ ಗಿಡ ನೀವು ಹಾಕ್ತೀರಾ. ಆದ್ರೆ ನಮ್ಮಲ್ಲಿ ಏನಂತಂದ್ರೆ ಒಂದು ಕಾಂಡ ಅಂತ ಹೇಳ್ತೀವಿ, 10 ಸೆಂಟಿಮೀಟರ್ ಉದ್ದದ ಕಾಂಡ ಮೇಲೆ ತುದಿಯಿಂದ ಕತ್ತರಿಸಿದ ಕಾಂಡಗಳನ್ನ ನೀವು ಕತ್ತರಿಸಿ ಅದು ಒಂದು ಮರಳಲ್ಲಿ ಇಟ್ಟು ಅದಕ್ಕೆ ಒಂದು ಈ ಪ್ಲಾಸ್ಟಿಕ್ ಚೀಲ ಒದಿಸಿದ್ದೆ ಆದ್ರೆ ಅದರಲ್ಲಿ 1 ತಿಂಗಳಲ್ಲಿ ನಿಮಗೆ ಆ ಕಾಂಡದಲ್ಲಿ ಬೇರೆ ಬಂದ್ಬಿಡುತ್ತೆ. ನಮ್ಮ ಸಂಶೋಧನಾ ಸಂಸ್ಥೆಯಲ್ಲಿ ನೀವು ನಮ್ಮ ಗಿಡಗಳನ್ನ ತಗೊಳ್ಳೋಕೆ ಬಂದಾಗ ನಾವು ಅದನ್ನ ಕೂಡ ನಾವು ನಿಮ್ಗೆ ತೋರಿಸ್ತೀವಿ, ಯಾವ ತರ ನೀವು ಕಾಂಡನ ನೀವೇ ಅದನ್ನ ರೂಟ್ ಮಾಡ್ಕೋಬಹುದು ಅಂತ ಕೂಡ ನೀವು ಅಂದ್ರೆ ಬೇರೆ ಯಾವ ತರ ಮಾಡ್ಕೋಬೇಕು ಅಂತ ಕೂಡ ತೋರಿಸ್ತೀವಿ. ಇಲ್ಲ ಅಂತಂದ್ರೆ ನಮ್ಮಲ್ಲಿ ಒಂದೇ ಸಲ ನೀವು ತಗೊಂಡು ಹೋಗಿದ್ದೆ ಆದ್ರೆ 3 ವರ್ಷಗಳ ಕಾಲ ನೀವು ಅದನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾದ್ರೆ 3-4 ವರ್ಷಗಳ ಕಾಲ ಬಹುವಾರ್ಷಿಕವಾಗಿ ನೀವು ಇದನ್ನ ಬೆಳೀತಾ ಹೋಗ್ಬಹುದು. ಡಾಕ್ಟರ್ ಅಶ್ವಥ್ ಅವರೇ, 5 ತಳಿಗಳನ್ನ ಹೇಳಿದ್ರಲ್ಲ ತಾವು. ಹೌದು ಹೌದು. ಈ 5 ತಳಿಗಳು ಯಾಕೆ ಅಂದ್ರೆ ಒಂದೊಂದು ತಳಿಗೂ ಒಂದೊಂದು ವಿಶೇಷತೆ ಇರಬೇಕಲ್ಲ. ಮೊದಲು ಅರ್ಕ ಅಂಬರ ಅಂತ ನಾವು ಅದನ್ನ ಬಿಡುಗಡೆ ಮಾಡಿದ್ವಿ. ಅದು ಸ್ಥಳೀಯ ತಳಿ ಮತ್ತೆ ಲಕ್ಷ್ಮೀ ಕನಕಾಂಬರ ಸಂಕರಣ ಮಾಡಿ ಅದು ಮಾಡಿದ್ವಿ. ಅದರಲ್ಲಿ ಬಹಳ ಚೆನ್ನಾಗಿ ಇಳುವರಿ ಬಂತು. ಆದ್ರೆ ಬಂದು ಅಂತಂದ್ರೆ ಇದು ಹೂವು ಸ್ವಲ್ಪ ದಪ್ಪ ಇದೆ ಅಂತಂದ್ಬಿಟ್ಟು ನಮ್ಮ ಕೆಲವೊಂದು ಕಡೆ ನಮ್ಮ ರೈತರು ದಪ್ಪ ಇದೆ ಸರ್, ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಹೋಗೋದು ಅಂತ ಹೇಳಿದಾಗ ನಾವು ಅದೇ ಒಂದು ಇದರಲ್ಲಿ ಈಗ ಅರ್ಕ ಚೆನ್ನ ಅಂತ ಕೂಡ ನಾವು ಅದ್ ಮಾಡಿದ್ವಿ. ಅದರಲ್ಲಿ ಒಂದು ಗಾತ್ರ ಸ್ವಲ್ಪ ಕಡಿಮೆ ಮಾಡಿದ್ವಿ, ಇಳುವರಿ ಅಷ್ಟೇ ಇಟ್ಕೊಂಡು ಗಾತ್ರ ಕಡಿಮೆ ಮಾಡಿದ್ವಿ. ಆಮೇಲೆ ಈ ಅರ್ಕ ಶ್ರೀಯ ಅಂತ ಏನಿದೆ, ಈ ಅರ್ಕ ಶ್ರೀಯ ಇದು ಸ್ಥಳೀಯ ತಳಿ ಮತ್ತು ಅರ್ಕ ಅಮ್ಮನ ಬಗ್ಗೆ ನಾವು ಸಂಕೀರ್ಣ ಮಾಡಿದಾಗ ಇದ್ರದ್ದು ಕಲರ್ ಒಂದ್ ಸ್ವಲ್ಪ ಚೆನ್ನಾಗಿ ಬಂದಿದೆ, ಅಚ್ಚಲ್ಲಿ ಚೇಂಜ್ ಆಗಿದೆ ಕಲರ್. ಮತ್ತೆ ಹೂವಿನ ಗಾತ್ರ ಕೂಡ ಒಂದು ಮೀಡಿಯಂ ಹೂವಿನ ಗಾತ್ರ ಇದೆ. ಸಾಕಷ್ಟು ಜನ ಈಗ ಅರ್ಕ ಶ್ರೀಯನ ಬೆಳೀತಾ ಇದಾರೆ. ಇದ್ರ ಕಲರ್ ವಿಶೇಷತೆ ಇದೆ ಅಂದ್ರೆ ನೀವು ನಮ್ಮ ಲೋಕಲ್ ತಳಿಗಳು ಏನಿದೆ ಅದಕ್ಕಿಂತ ಒಂದ್ ಸ್ವಲ್ಪ ವಿಭಿನ್ನವಾಗಿ ಕಲರ್ ಇದೆ. ಇದು ಜನಗಳಲ್ಲಿ ಬಹಳ ಚೆನ್ನಾಗಿ ಅಟ್ರಾಕ್ಟಿಂಗ್ ಆಗ್ತಾ ಇದೆ. ಆಮೇಲೆ ನಾವು ಮತ್ತೆ ಇನ್ನೊಂದು ಅರ್ಕ ಕನಕ ಅಂತ ಅಂದ್ಬಿಟ್ಟು ನೀವು ನೋಡಿರ್ಬೋದು, ಮೊದಲು ಒಂದು ಹಳದಿ ಕಲರ್ ಹೂ ಬರ್ತಾ ಇತ್ತು, ಹಳದಿ ಕನಕಾಂಬರ, ಅದನ್ನ ನಾವು ಕ್ರಾಸ್ ಮಾಡಿ ನಾವು ಅರ್ಕ ಕನಕ ಮಾಡಿದ್ವಿ. ಅದ್ರ ಉದ್ದೇಶ ಏನ್ ಮಾಡಿದ್ವಿ ಅಂತಂದ್ರೆ ನಮ್ಮ ಮೂರ್ತಿಗಳೆಲ್ಲ ಕಪ್ಪಿರೋದ್ರಿಂದ ಅದಕ್ಕೆ ಸೂಟ್ ಆಗುವಂತದ್ದು ಒಂದು ಕಲರ್ ಮಾಡೋಣ ಅಂತಂದ್ಬಿಟ್ಟು ನಾವು ಸಂಕೀರ್ಣ ಮಾಡಿದಾಗ ಇದು ಹಳದಿ ಮತ್ತು ನಮ್ಮ ತಳಿ ಕಲರ್ ಏನಿದೆ ಅದ್ರದ್ದು ಮಧ್ಯೆ ಬಂದಿದೆ, ಬಹಳ ಚೆನ್ನಾಗಿದೆ. ಇದ್ರ ಕಲರ್ ಕೂಡ ಈಗ ಮಳವಳ್ಳಿಯಲ್ಲಿ ಹಾಕಿದ್ದ ಒಂದು ರೈತರು 50 ರೂಪಾಯಿ ನಮ್ಗೆ ಎಕ್ಸ್ಟ್ರಾ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಆದ್ರೆ ಏನಂತಂದ್ರೆ ಇದು ಇನ್ನೂ ಎಲ್ಲಾ ಕಡೆ ಹೋಗ್ತಾ ಇಲ್ಲ, ಈ ಕಲರ್ ಎಲ್ಲಾ ಕಡೆ ಹೋಗ್ತಾ ಇಲ್ಲ, ಇದು ಮುಂದಕ್ಕೆ ಹೋಗುತ್ತೆ ಅಂತ ಒಂದು ನಮಗೆ ಒಂದು ಭರವಸೆ ಇದೆ, ಚೆನ್ನಾಗಿದೆ. ಆದ್ರೆ ಈಗ ಜಸ್ಟ್ 1 ವರ್ಷದಿಂದ ನಾವು ಅರ್ಕ ಚೆನ್ನ ಅಂತ ಒಂದು ರಿಲೀಸ್ ಮಾಡಿದ್ವಿ, ಚೆನ್ನಾಗಿದೆ ಅಂತ ಅಂದ್ಬಿಟ್ಟೆ ಅದನ್ನ ಎತ್ತಿಟ್ವಿ. ಬಹಳ ಚೆನ್ನಾಗಿ ಹೂವಿನ ಗಾತ್ರ ಕೂಡ ಮೀಡಿಯಂ ಇದೆ ಮತ್ತೆ ಇಳುವರಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ನಾವೀ 5ರಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮೈಸೂರು ಕಡೆಯವರು ನಮ್ಮ ಈ ಅರ್ಕ ಶ್ರಾವ್ಯನ ಇಷ್ಟಪಡ್ತಾರೆ. ಯಾಕೆಂತಂದ್ರೆ ನೀವು ಮೈಸೂರು ಕಡೆ ಕನಕಾಂಬರ ನೋಡಿರ್ಬೋದು ಸ್ವಲ್ಪ ಸಣ್ಣದಾಗಿರುತ್ತೆ, ಅಂದ್ರೆ ನಿಲೋಟಿಕ ಅಂತ ಒಂದು ಸ್ಪೀಷೀಸ್ ಇದೆ ಅದಕ್ಕೆ ಹೋಲುತ್ತೆ ಮೈಸೂರು ಕಡೆ ಕನಕಾಂಬರ. ಅದಕ್ಕೆ ವಿಶೇಷವಾಗಿ ನಾವು ಅರ್ಕ ಶ್ರಾವ್ಯ ಮಾಡಿದೀವಿ. ಇದು ಬೇರೆ ಎಲ್ಲ ಕಡೆ, ಆಮೇಲೆ ಅರ್ಕ ಅಂಬರ ತಮಿಳುನಾಡಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಈಗ ನಮ್ಮ ಕರ್ನಾಟಕದಲ್ಲಿ ಅರ್ಕ ಚೆನ್ನ ಮತ್ತೆ ಅರ್ಕ ಶ್ರೀಯ ಚೆನ್ನಾಗಿ ಹೋಗ್ತಾ ಇದೆ. ಒಂದೊಂದು ಕಡೆ ಒಂದೊಂದು ಇಷ್ಟಪಡ್ತಾರೆ. ಕೇಶಮತ್ತಲ್ಲಿ ನಮ್ಮ ಹಾಸನ ಜಿಲ್ಲೆಗೆ ಯಾವುದು ತುಂಬಾ, ಹಾಸನ ಜಿಲ್ಲೆಯಲ್ಲಿ ನಿಮ್ಗೆ ಅರ್ಕ ಚೆನ್ನ ಚೆನ್ನಾಗಿ ಸೂಟ್ ಆಗುತ್ತೆ, ಅದನ್ನ ತಗೊಂಡು ಹೋಗ್ಬೋದು. ಅರ್ಕ ಶ್ರೀಯ ಕೂಡ ನೀವು ಟ್ರೈ ಮಾಡಬಹುದು. ಬಟ್ ಅರ್ಕ ಚೆನ್ನ ಸಾಕಷ್ಟು ಎಲ್ಲಾ ಕಡೆ ಅದು ಒಂದು ಸಕ್ಸಸ್ ಆಗಿದೆ, ತಗೊಂಡು ಅದನ್ನ ನೀವು ಬೆಳೆಯಬಹುದು. ಡಾಕ್ಟರ್ ಅಶ್ವಥ್ ಅವರೇ, ಈಗ ಬಿತ್ತನೆ ಅಂತಂದ್ರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗೆ ಬರಬೇಕಾ ರೈತರು? ಹೌದು, ಇಲ್ಲಿ ಇದೊಂದು ಒಂದೇ ಒಂದು ಸಮಸ್ಯೆ ಅದೊಂದು. ಯಾಕೆಂತಂದ್ರೆ ನಾವು ಸಾಕಷ್ಟು ಕಡೆ ಪೋಸ್ಟ್ ಅಲ್ಲಿ ನಾವು ಕಳಿಸ್ತಾ ಇರೋ ಗಿಡಗಳನ್ನ ಅದು ಸರಿಯಾಗಿ ತಲುಪಿಲ್ಲ ರೈತರಿಗೆ. ಅದು ಪೋಸ್ಟ್ ಅಲ್ಲಿ ಹೋಗಿದ್ದಾಗ ಅಲ್ಲಿ ಬೇರೆ ರೀತಿ ಪೋಸ್ಟ್ ಅಲ್ಲಿ ನೀವು ನೋಡಿರ್ಬೋದು, ಅವ್ರು ಬಿಸಾಕೋದಾಗ್ಲಿ ಅದು ಮಾಡೋದಾಗ್ಲಿ ಹಂಗ ಮಾಡಿರೋದ್ರಿಂದ ಗಿಡಗಳು ಸರಿಯಾಗಿ ತಲುಪಿಲ್ಲ. ಅದನ್ನ ಒಂದು ಸಲ ಅವರು ನಮ್ಮ ಕಡೆ ಬಂದ್ಬಿಟ್ಟು ತಗೊಂಡು ಹೋಗಿದ್ದಾದ್ರೆ ಆಮೇಲೆ ಅವರೇ ಅದನ್ನ ಮಾಡ್ಕೋಬಹುದು. ನಾನಾಗ್ಲಿ ಹೇಳ್ದಂಗೆ ಅವಕಾಶವಾದಂತ ಅವ್ರ ಗಿಡಗಳು ಮಾಡ್ಕೋಬಹುದು, ಅದು ಕೂಡ ತೋರಿಸ್ತೀವಿ ಅವ್ರಿಗೆ. ಆದ್ರೆ ಮೊದಲನೇ ಸಲ ಅವರು ಬಂದು ನಮ್ಮ ಸಂಸ್ಥೆಯಲ್ಲಿ ತಗೊಂಡು ಹೋಗ್ಬೇಕಾಗಿದೆ. ಇನ್ನು ಮುಂದೆ ಏನಾದ್ರೂ ನಾಳೆ ಇದು ಕೋವಿಡ್ ಎಲ್ಲ ಇದಾಗಿ ಬೆಂಗಳೂರಿಂದ ಬಸ್ ಡೈರೆಕ್ಟ್ ಆಗಿ ಹಾಸನಕ್ಕೆ ಬರೋಂತ ಇದ್ರೆ ಅಂತ ಒಂದು ವ್ಯವಸ್ಥೆ ತಲುಪೋದಕ್ಕೆ ನಾವು ಮಾಡೋಕೆ ಟ್ರೈ ಮಾಡ್ತಾ ಇದೀವಿ. ಆದ್ರೆ ಇದುವರೆಗೂ ನಮ್ಗೆ ಮಾಡಿದ್ರಲ್ಲಿ ಫಲ ಸಿಕ್ಕಿಲ್ಲ. ಅದರಿಂದ ಬಂದು ತಗೊಂಡು ಹೋದ್ರೆ ಬಹಳ ಚೆನ್ನಾಗಿರುತ್ತೆ. ಆದ್ರೆ ಇನ್ನು ಇನ್ನೊಂದು ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ, ನಾವಿದನ್ನ ಜೆಫಿ ಪ್ಲಗ್ ಅಂತ ಒಂದು ಪ್ಲಗ್ ಅಲ್ಲಿ ಬೆಳಿತೀವಿ ಇದನ್ನ, ಈ ಗಿಡನ. ಅದರಿಂದ ಒಂದು ಬೈಕ್ ಅಲ್ಲಾದ್ರೂ ಇಲ್ಲ ಒಂದು ಬಸ್ ಅಲ್ಲಿ ಬಂದ್ರೆ ಕೂಡ ನೀವು 1000 ಗಿಡ ತಗೊಂಡ್ರೆ ಒಂದು 30 ಕೆಜಿ ಇರುತ್ತೆ, ಒಂದು ಬ್ಯಾಗ್ ಅಲ್ಲಿ ಹಾಕ್ಕೊಡ್ತೀವಿ, ಅವರು ಈಸಿಯಾಗಿ ತಗೊಂಡು ಹೋಗ್ಬೋದು. ಅಂತ ಏನು ಕಷ್ಟ ಏನೂ ಆಗೋದಿಲ್ಲ. ಒಂದು 1000 ಗಿಡ 15-15 ಕೆಜಿ 2 ಬಾಕ್ಸ್ ಮಾಡಿ 2 ಬಾಕ್ಸ್ ಅಲ್ಲಿ ಒಂದು ಬಸ್ ಅಲ್ಲಿ ಇಟ್ಕೊಂಡು ಹೋಗ್ಬೋದು. ಆ ತರ ಒಂದು ವ್ಯವಸ್ಥೆ ಆ ಜಸಿ ಪ್ಲಗ್ ಮಾಡೋದ್ರಿಂದ ಆಮೇಲೆ ಗಿಡ ನೀವು ತಗೊಂಡಾದ್ಮೇಲೆ 2-3 ದಿವಸ ಇದಾದ್ರೂ ಕೂಡ ಏನು ಸಹಾಯದಿಲ್ಲ, ಹಂಗೆ ಇರುತ್ತೆ. ಯಾಕಂದ್ರೆ ಆ ಪ್ಲಗ್ ಅಲ್ಲಿ ನೀರಿರೋದ್ರಿಂದ ನಿಮ್ಗೆ ಏನು ತೊಂದರೆ ಆಗೋದಿಲ್ಲ. ಅದರಿಂದ ರೈತರು ಒಂದು ಸಲ ಬಂದು ನಮ್ಮ ಸಂಶೋಧನಾ ಸಂಸ್ಥೆಯಲ್ಲಿ ಹಾಗೆ ನಾವು ಬೆಳೆದಿರೋದನ್ನ ನೋಡಿ ಹಂಗೆ ನಮ್ಮ ಗಿಡ ತಗೊಂಡೋಗ. ಡಾಕ್ಟರ್ ಅಶ್ವಥ್ ಅವರೇ, ಈಗ ವಿವರವಾಗಿ ಬೇಸಾಯ ವಿಧಾನವನ್ನ ತಿಳಿಸ್ಕೊಡಿ. ಓಕೆ, ಈಗ ಕನಕಾಂಬರ ಬೆಳಿಬೇಕಂತಂದ್ರೆ ಈ ಭೂಮಿಯ ಸಿದ್ಧತೆ ಬಹಳ ಒಂದು ಅತ್ಯವಶ್ಯಕ. ಯಾಕಂದ್ರೆ ನಾನು ಮೊದ್ಲು ಹೇಳ್ದಂಗೆ ಭೂಮಿಯಲ್ಲಿ ಈ ಎಸ್ಪೆಷಲಿ ನಮ್ಮ ಈ ಈಗ ಹಾಸನ ಕಡೆಯಲ್ಲಿ ಸ್ವಲ್ಪ ಪೊಟ್ಯಾಟೊ ಜಾಸ್ತಿ ಬೆಳೆಯುತ್ತೆ, ಅಂದ್ರೆ ಆಲೂಗಡ್ಡೆ, ಟೊಮ್ಯಾಟೊ, ಆಮೇಲೆ ಈ ಮೆಣಸಿನಕಾಯಿ ಈ ತರ ಏನಾದ್ರು ಬೆಳೆದಿದ್ರೆ ಈ ನೆಮೆಟೋಸ್ ನೆಬೇರಸ್ ಅಂತ ಹೇಳ್ತೀವಿ, ಆ ನೆಮೆಟೋಸ್ ಸ್ವಲ್ಪ ಇರೋ ಚಾನ್ಸಸ್ ಇರುತ್ತೆ. ನಮ್ಮ ಕನಕಾಂಬರಕ್ಕೆ ನೆಮೆಟೋಡ್ ಏನಾದ್ರೂ ಸ್ವಲ್ಪ ಇದ್ರೂ ಕೂಡ ಕನಕಾಂಬರ ಬೆಳೆಯೋದಕ್ಕೆ ಸೂಕ್ತ ಅಲ್ಲ. ಅದರಿಂದ ನೀವು ಫಸ್ಟ್ ಅದೊಂದು ನೀವು ಇದು ಮಾಡ್ಕೋಬೇಕು. ಈಗ ಯಾವುದೇ ನೀವು ಒಂದು ಆಲೂಗಡ್ಡೆ ಹಾಕಿರೋಂತ ಜಮೀನಲ್ಲಿ ಬೆಳಿಬೇಕು ಅಂತಂದ್ರೆ, ಆಲೂಗಡ್ಡೆ ಆದ್ಮೇಲೆ ಒಂದು ಬೀನ್ಸ್ ಯಾವ್ದಾದ್ರು ಒಂದು ಲೆಗ್ಯುಮಿನಸ್ ಕ್ರಾಪ್ ಅಂತ ಹೇಳ್ತೀವಿ ಕ್ರಾಪ್ ರೊಟೇಷನ್ ಅಂತ, ಅಂತ ಒಂದು ಬೆಳೆ ಬೆಳೆದು ಆಮೇಲೆ ಕನಕಾಂಬರ ಬೆಳಿಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಭೂಮಿ ಸಿದ್ಧತೆ ಚೆನ್ನಾಗಿ ಮಾಡ್ಕೋಬೇಕು. ಇದರಲ್ಲಿ ಮತ್ತೆ ಕಾಂಪೋಸ್ಟ್ ಗೊಬ್ಬರ ಎಷ್ಟು ಹಾಕಿದ್ರು ಒಳ್ಳೇದು. 25 ಟನ್ ಒಂದು ಹೆಕ್ಟರ್ ನಾವು ಹೇಳ್ತೀವಿ, ಇನ್ನೂ ನೀವು ಜಾಸ್ತಿ ಹಾಕ್ತೀವಿ ಅಂದ್ರೂ ಕೂಡ ಚೆನ್ನಾಗಿರುತ್ತೆ. ಯಾಕೆಂತಂದ್ರೆ ಕನಕಾಂಬರ ಕಾಂಪೋಸ್ಟ್ ಗೊಬ್ಬರ ಇದ್ದಷ್ಟು ಕನಕಾಂಬರಕ್ಕೆ ತುಂಬಾ ಒಂದು ಚೆನ್ನಾಗಿ ಬರುತ್ತೆ ಗಿಡ ಸಸಿ. ಇದು ತುಂಬಾ ಕಾಂಪೋಸ್ಟ್ ಗೊಬ್ಬರ ಇಷ್ಟಪಡುತ್ತೆ. ಕಾಂಪೋಸ್ಟ್ ಗೊಬ್ಬರ ಚೆನ್ನಾಗಿ ಹಾಕಿ ಭೂಮಿನ ಒಂದು 3-4 ಬಾರಿ ಚೆನ್ನಾಗಿ ಉತ್ತು, ಆಮೇಲೆ ಇದಕ್ಕೆ ಎತ್ತರದ ಮಡಿಯಲ್ಲಿ ಮಾಡ್ಕೋಬೇಕು. ಇಲ್ಲಿ ಬಹಳ ನಿಮ್ಗೆ ಅತ್ಯವಶ್ಯಕ ಇದೆ. ಯಾಕೆ ಎತ್ತರದ ಮಡಿ ಅಂತ ಆಗ್ಲೇ ಹೇಳಿದಂಗೆ, ಇದನ್ನು ಎತ್ತರದ ಮಡಿಯಲ್ಲಿ ನೀವು ಗಿಡ ಹಾಕಿದ್ದೆ ಆದ್ರೆ ನೀರು ಸರಾಗವಾಗಿ ಹಿಂಗು ಬಿಡುತ್ತೆ. ಆಮೇಲೆ ನೀರು ಹಿಂಗೋದ್ರಿಂದ ಮತ್ತೆ ಗಾಳಿ ಚೆನ್ನಾಗಿ ಸೈಡ್ ಅಲ್ಲಿ ಎತ್ತರದ ಮಡಿಗಳಲ್ಲಿ ಆಗೋದ್ರಿಂದ ತುಂಬಾ ಚೆನ್ನಾಗಿ ಗಿಡ ಬೆಳೆಯುತ್ತೆ. ಅದರಿಂದ ನಾವು ಎಲ್ಲ ಕಡೆ ಎತ್ತರದ ಮಡೆ ಒಂದು 120 ಸೆಂಟಿಮೀಟರ್ ಅಂತಂದ್ರೆ 4 ಅಡಿ ಎತ್ತರದ ಮಡಿ ಮಾಡ್ಕೋಬೇಕು. ನೀವು 1 ಅಡಿ 1.5 ಅಡಿ ನೀವು ಎಷ್ಟು ಎತ್ತರದ ಮಡಿ ಮಾಡಿದ್ರೆ ಅಷ್ಟು ಒಳ್ಳೇದು. 1 ಅಡಿ ಎತ್ತರ 4 ಅಡಿ ನೀವು ಒಂದು ಎತ್ತರದ ಮಡಿ ಮಾಡ್ಕೋಬೇಕು. ಅಲ್ಲಿ 1/2 ಅಡಿ ಬಿಟ್ಟು ಒಂದು ಗಿಡ, ಆಮೇಲೆ ಒಂದು ಗಿಡಕ್ಕೆ ಇನ್ನೊಂದು ಗಿಡಕ್ಕೆ 2 ಅಡಿ ಬಿಡಬೇಕು. ನೀವು ಅಂತ 2 ಅಡಿ ಬಿಟ್ಟು ತಿರುಗಾ ಇನ್ನೊಂದು ಗಿಡ, ಎರಡು ನೀವು ಡ್ರಿಪ್ ಲೈನ್ ಹಾಕೋಬಹುದು. ಅಂದ್ರೆ 2 ಲೈನ್ ಇರುತ್ತೆ, ಒಂದು 120 ಸೆಂಟಿಮೀಟರ್ ಎತ್ತರದ ಮಡಿನಲ್ಲಿ 2 ಲೈನ್ ನೀವು ಹೋಗುತ್ತೆ. ಗಿಡದಿಂದ ಗಿಡಕ್ಕೆ ತಿರುಗಾ 2 ಅಡಿ ನೀವು ಅಂತರ ಕೊಡಬಹುದು. ಗಿಡದಿಂದ ಗಿಡಕ್ಕೆ ಸಾಲಿನಿಂದ ಸಾಲಿಗೆ 2 ಅಡಿ ಅಂತರ ಕೊಡಬೇಕು. ಆಮೇಲೆ ಒಂದು ಎತ್ತರದ ಮಡಿಯಿಂದ ಇನ್ನೊಂದು ಎತ್ತರದ ಮಡಿಗೆ ನಾವು ಹೇಳೋದು 2 ಅಡಿ ಕೊಟ್ಕೊಡಿ ಅಂತ ಹೇಳ್ತೀವಿ. ಆದ್ರೆ ಈಗ ಸಾಕಷ್ಟು ಜನ ರೈತರು ಏನ್ ಹೇಳಿದ್ರು ಮಾಡಿದ್ದಾರೆ ಅಂತಂದ್ರೆ, ಒಂದು ಮಡಿಯಿಂದ ಇನ್ನೊಂದು ಮಡಿಗೆ 4 ಅಡಿ ಅಂತರ ಬಿಟ್ಕೊಳ್ತಾರೆ, 4-5 ಅಡಿ ಅಂತರ ಬಿಟ್ಕೊಳ್ತಾರೆ. ಏಕೆಂತಂದ್ರೆ ಒಂದು ಇದರಲ್ಲಿ ಸಮಸ್ಯೆ ಏನ್ ಬರುತ್ತೆ ಅಂತಂದ್ರೆ, ನೀವು ಕಡಿಮೆ ಅಂತರ ಬಿಟ್ಕೊಂಡು ಸಮಸ್ಯೆ ಏನ್ ಬರುತ್ತೆ ಅಂತಂದ್ರೆ, ಹೂವು ಕಟಾವ್ ಮಾಡುವಾಗ ನಿಂತ್ಕೊಂಡೇ ಮಾಡ್ಬೇಕಾಗತ್ತೆ. ಅದೇ ನೀವು ಒಂದು 5 ಅಡಿ ನೀವು ಒಂದು ಎತ್ತರದ ಮಡಿಯಿಂದ ಇನ್ನೊಂದು ಮಡಿಗೆ ನೀವು ಕೊಟ್ಕೊಂಡಿದ್ದಾದ್ರೆ ಅಲ್ಲಿ ನೀವು ಕುಳಿತುಕೊಂಡು ನೀವು ಹೂವು ಕಟಾವ್ ಮಾಡಬಹುದು. ಅದು ಒಂದು ಬಹಳ ಸ್ವಾರಸ್ಯಕವಾಗಿ ಎಲ್ಲಾ ಫಾರ್ಮರ್ಸ್ ಮಾಡ್ತಾ ಇರೋದ್ರಿಂದ ನನಗೆ ಅದು ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇಲ್ಲ ಅಂತಂದ್ರೆ ಈಗ ಹೂವು ಬೆಳೆಸೋರು ಒಂದು 50 ವರ್ಷ 55 ವರ್ಷ ಆಗಿದವರಾದ್ರೆ ತುಂಬಾ ನಿಂತ್ಕೊಂಡು ಹೋಗ್ತಿರೋದು ಬಹಳ ಕಷ್ಟ ಆಗ್ತದೆ. ಇಲ್ಲ ಜಮೀನ್ ಕಡಿಮೆ ಇದೆ ಅಂತ ಅಂದಾಗ ನೀವು ಸಾಲಿನಿಂದ ಸಾಲು 2 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿ, ಬದುವಿನಿಂದ ಬದುವಿಗೆ 2 ಅಡಿ ಕೊಟ್ಕೊಂಡ್ರೆ ಸಾಕು ಅಂತ ನೀವು ಕೊಟ್ಕೊಂಡಿದ್ದೆ. ಆದ್ರೆ ಎಕರೆಗೆ ಈಗ 4,000 ರಿಂದ 8,000 ಗಿಡಗಳಿಗೆ ಕೂಡ ಬರುತ್ತೆ. 4,000 ಗಿಡ ನೀವು ಒಂದು ಎಕರೆಗೆ ಹಾಕೊಂಡಿದ್ದೆ ಆದ್ರೆ ಒಳ್ಳೆ ಜಾಗ ಬಿಟ್ಕೊಂಡು ನಿಮಗೆ 3 ವರ್ಷಗಳ ಕಾಲ ಆ ಗಿಡ ಚೆನ್ನಾಗಿ ಬೆಳೀತಾ ಇರ್ತದೆ, ಮತ್ತೆ ನಿಮಗೆ ಸಮಸ್ಯೆಗಳೇನು ಬರೋದಿಲ್ಲ. ನೀವು ಸ್ವಲ್ಪ ಅಂತರ ಕಡಿಮೆ ಕೊಟ್ಟಾಗ ಸಮಸ್ಯೆಗಳು ಬರೋದು ಅಂತಂದ್ರೆ ಬೇರೆ ಸಮಸ್ಯೆಗಳು ಬರುತ್ತೆ. ಆಮೇಲೆ ಇಲ್ಲಿ ಈಗ ನಾನು ಜೈವಿಕ ಗೊಬ್ಬರಗಳ ಬಗ್ಗೆ ನಾವು ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಈ ಕನಕಾಂಬರದಲ್ಲಿ ಏನಿದೆ ಜೈವಿಕ ಗೊಬ್ಬರಗಳು ಬಹಳ ಇಂಪಾರ್ಟೆಂಟ್. ನಾನು ಆಗ್ಲೇ ಹೇಳಿದಂಗೆ ಬೇರೆ ಜಂತು ನೆಮೆಟೋಸ್ ಮತ್ತೆ ಈ ಫೈಟೋಪ್ತರ ಸುರಬರೋಗ ಇವೆರಡು ಬಹಳ ಜಾಸ್ತಿ ಬರುತ್ತೆ. ಈಗ ನಾವು ನೋಡಿರೋ ಒಂದು ಪ್ರದೇಶದಲ್ಲಿ ಎಲ್ಲಾ ಕಡೆ ಕ್ಷೇತ್ರ 50 ಅಂದ್ರೆ 100 ಗಿಡಗಳು ಹಾಕಿದ್ರಲ್ಲಿ 50 ಗಿಡಗಳು ಸಾಯೋದು ಈ ಬೇರೆ ಜಂತು ಇದ್ದಾಗ ಮತ್ತೆ ಸುರಬರೋಗ ಬಂದಾಗ. ಅದರಿಂದ ನೀವು ಬೇರೆ ಜಂತು ಮೊದಲೇ ನೀವು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ನಮ್ಮಲ್ಲೇ ಸಿಗುತ್ತೆ ಒಂದು ಜೈವಿಕ ಗೊಬ್ಬರಗಳು ಪೆಸ್ಲಮೈಸಿಸ್ ಅಂತ ಹೇಳ್ತೀವಿ, ಆಮೇಲೆ ಚೂಡಮನಾಸ್ ಅಂತ ಮತ್ತೆ ಟ್ರೈಕೋಡರ್ಮ ಅಂತ. ಇದನ್ನ ಒಂದು 5-5 ಕೆಜಿ ತಗೊಂಡು ಅದನ್ನ ನೀವು ಒಂದು 200 ಕೆಜಿ ಬೇವಿನ ಹಿಂಡಿಯಲ್ಲಿ ಚೆನ್ನಾಗಿ ಬೆಳೆಸ್ಕೋಬೇಕು. ಒಂದ್ ತಿಂಗಳು ಬೆಳೆಸ್ಕೊಂಡು ನೀವು ಎತ್ತರದ ಮಡಿಗಳಿಗೆ ಹಾಕಿದ್ದೆ ಆದ್ರೆ ನಿಮ್ಗೆ ಬೇರೆ ಜಂತುದು ಒಂದು ಸಮಸ್ಯೆ ಬರೋದೇ ಇಲ್ಲ. ಬೇರೆ ಜಂತುದು ಸಮಸ್ಯೆ ಇಲ್ಲ ಅಂದ್ರೆ ನಿಮ್ಗೆ ಸೊರಗುದೋಗದ ಸಮಸ್ಯೆ ಕೂಡ ಬರೋದಿಲ್ಲ. ಅದರಿಂದ ಈ ಜೈವಿಕ ಗೊಬ್ಬರಗಳನ್ನ ನೀವು ಬಳಸಲೇಬೇಕು ಅಂತ ನಾನಿಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನೀವು ಈ ರಾಸಾಯನಿಕ ಗೊಬ್ಬರಗಳು ಏನಾಗ್ಬಹುದು ಅಂತ ಕೇಳ್ತಾರೆ ಕೆಲವರು. ರಾಸಾಯನಿಕ ಗೊಬ್ಬರಗಳು ನಾನು 17-17 ಮತ್ತೆ 19-19 ಇದೆ. ನೀವು ಗಿಡ ನೆಟ್ಟ ಒಂದು 15 ದಿವಸದ ಮೇಲೆ ಒಂದು ಗಿಡಕ್ಕೆ 5-10 ಗ್ರಾಮ್ ನೀವು ಈ 17-17 ಇಲ್ಲ 19-19 ಒಂದು 5-5 ಗ್ರಾಮ್ ಒಂದು ವಾರದಲ್ಲಿ ನೀವು ಕೊಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲ ಅಂತಂದ್ರೆ ನೀವು ಡ್ರಿಪ್ ಅಲ್ಲಿ ವೆಂಚೂರಿ ಏನಾದ್ರೂ ಇದ್ದಿದ್ದೆ ಅಂದ್ರೆ ಅದಕ್ಕೂ ಕೂಡ ನೀವು ಒಂದು 3 ಗ್ರಾಮ್ ಒಂದು ಲೀಟರ್ ನೀರಲ್ಲಿ ಕರೆಸಿ ನೀವು ವೆಂಚೂರಿನಲ್ಲಿ ಬಿಟ್ರೆ ಅದು ಕೂಡ ತುಂಬಾ ಚೆನ್ನಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಆಮೇಲೆ ಇದಕ್ಕೆ ನಮ್ಮ ಕನಕಾಂಬರ ಗಿಡಗಳಿಗೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬಹಳ ಅತ್ಯವಶ್ಯಕ. ಯಾಕಂತಂದ್ರೆ ಸಾಕಷ್ಟು ಜನ ಫಾರ್ಮರ್ಸ್ ಕನಕಾಂಬರದಲ್ಲಿ ಈ ಕಬ್ಬಿಣದ ಕೊರತೆ ಬಹಳ ಜಾಸ್ತಿ ಇದೆ. ಆ ಕಬ್ಬಿಣದ ಕೊರತೆ ಬಂದಾಗ ಈ ಎಲೆಗಳೆಲ್ಲ ಒಂದು ಹಸಿರು ಬಣ್ಣಕ್ಕೆ ಬರ್ತವೆ. ಆಮೇಲೆ ಆ ಹಸಿರು ಬಣ್ಣಕ್ಕೆ ಬಂದಿದ ತಕ್ಷಣ ನಮ್ಮ ರೈತರು ಏನನ್ಕೊಂತಾರೆ, ಇದೊಂದು ರೋಗ ಅಂತ ಅಂದ್ಬಿಟ್ಟು ಅದಕ್ಕೆ ಯಾವಾಗಲೂ ಡೈವರ್ಸಿನ್ ಮತ್ತೆ ಇದೈಸಿನ್ 45 ಇದು ಬಹಳ ಸ್ಪ್ರೇ ಮಾಡ್ತಾರೆ. ಆದ್ರೆ ಕನಕಾಂಬರದಲ್ಲಿ ತುಂಬಾ ಕಬ್ಬಿಣದ ಕೊರತೆ ಬರೋದ್ರಿಂದ ನೀವು ಯಾವಾಗ್ಲೂ ಸ್ವಲ್ಪ ಮೈಕ್ರೋನ್ಯೂಟ್ರಿಯೆಂಟ್ಸ್ ಯಾವಾಗ್ಲೂ ಸ್ಪ್ರೇ ಮಾಡ್ತಾ ಇದ್ರೆ ಒಳ್ಳೆಯದು. ಅದರಲ್ಲೂ ಕೂಡ ಕಬ್ಬಿಣದ ಐರನ್ ಚಿಲೇಟ್ ಅಂತ ಸಿಗುತ್ತೆ, ಅಂಗಡಿಗೆ ಹೋಗಿದ್ದಾದ್ರೆ FeH4 ಅಂತ ಅಂದ್ರೆ ಕಬ್ಬಿಣದ ಒಂದು ಸಲ್ಫೇಟ್ ಅಂಶದ ಕೂಡ ಸಿಗುತ್ತೆ. ಇಲ್ಲ ಅಂತಂದ್ರೆ ಚಿಲೇಟೆಡ್ ಐರನ್ ಅಂತ ಸಿಗುತ್ತೆ. ಅದು 1 ಗ್ರಾಮ್ ಅಥವಾ 2 ಗ್ರಾಮ್ ಲೀಟರ್ ನೀರಲ್ಲಿ ಹಾಕೊಂಡು ನೀವು ಒಂದು 15 ದಿವಸಕ್ಕೊಂದ್ಸಲ ಸಿಂಪಡಣೆ ಮಾಡಿದ್ದಾದ್ರೆ ಕನಕಾಂಬರ ತುಂಬಾ ಚೆನ್ನಾಗಿ ಬೆಳೀತು. ಇಲ್ಲ ನಮ್ಮ ಭಾರತ ಸಂಸ್ಥೆಯ ತೋಟಗಾರಿಕೆ ಸಂಸ್ಥೆಗೂ ಕೂಡ ನಾವು ಈಗ ವೆಜಿಟೇಬಲ್ ಸ್ಪೆಷಲ್ ಅಂತ ಒಂದು ರಿಲೀಸ್ ಮಾಡಿದೀವಿ. ಅದರಲ್ಲೂ ಕೂಡ 5 ಲಘು ಪೋಷಕಾಂಶಗಳಿರ್ತದೆ. ಅದರಲ್ಲಿ ಅದನ್ನು ಕೂಡ ನೀವು ಯಾವಾಗಾದ್ರೂ ಒಂದು 15 ದಿವಸಕ್ಕೊಂದ್ಸಲ ನೀವು 2 ಗ್ರಾಮ್ ನೀರಿನಲ್ಲಿ ಇಟ್ಕೊಂಡು ಅದನ್ನ ಗಿಡದ ಮೇಲೆ ಸಿಂಪಡಣೆ ಮಾಡಿದ್ರೆ ಗಿಡ ತುಂಬಾ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ, ಹೂವು ಕೂಡ ಸ್ವಲ್ಪ ಜಾಸ್ತಿ ಆಗ್ತದೆ. ಯಾವಾಗ್ಲೂ ಈ ರೈತರಿಗೆ ನಾನು ಹೇಳಬೇಕು ಅಂತಂದ್ರೆ ಯಾವಾಗ್ಲೂ ಕೂಡ ಸಾರಜನಕ ಅಂತ ಏನ್ ಹೇಳ್ತೀವಿ NPK ಇದು ಸಮವಾಗಿರ್ಬೇಕು. ಮೊದಲು ಗಿಡ ಹೂ ಬಿಡೋವರೆಗೂ ಗಿಡ ಹೂ ಬಿಟ್ಟಮೇಲೆ ಇದ್ರ ಜೊತೆಗೆ ಸ್ವಲ್ಪ ನೀವು ಪೊಟ್ಯಾಶ್, ಮಿರಟ ಪೊಟ್ಯಾಶ್ ಆಗ್ಲಿ, ಸಲ್ಫೋಟ ಪೊಟ್ಯಾಶ್ ಆಗ್ಲಿ ಸ್ವಲ್ಪ ನೀವು ಮತ್ತೆ ಸ್ವಲ್ಪ ಅಧಿಕವಾಗಿ ಕೊಡಬೇಕಾಗುತ್ತೆ. ಯಾಕಂದ್ರೆ ಹೂ ಚೆನ್ನಾಗಿ ಬಿಡುತ್ತೆ ನೀವು ಪೊಟ್ಯಾಶ್ ಜಾಸ್ತಿ ಕೊಟ್ಟಾಗ. ಆಮೇಲೆ ಇದು ಎಷ್ಟು ದಿನ ಕೊಡ್ಬೇಕು, ಯಾವಾಗ್ಲೂ ಇದೇ ಒಂದು 17, 17, 19 ವಾರಕ್ಕೊಂದ್ಸಲ ಇಲ್ಲ 15 ದಿವಸಕ್ಕೊಂದ್ಸಲ ನೀವು ಕೊಡ್ತಾ ಇದ್ರೆ ತುಂಬಾ ಒಳ್ಳೇದು. ತಿರ್ಗಾ ತಿರ್ಗಾ ಕೊಟ್ಟಿಗೆ ಗೊಬ್ಬರ ಒಂದು ಬೆಡ್ ಅಲ್ಲಿ ನೀವು ಸ್ವಲ್ಪ ಹಾಕಿ ಅದನ್ನ ಕೆಲಸಕ್ಕೆ ಸ್ವಲ್ಪ ತಿರ್ಗಾ ಕೊಟ್ಟಿಗೆ ಗೊಬ್ಬರ ಇದಾಗಿದೆ. ಅದು ನಮ್ಮ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಲ್ಲಿ ತುಂಬಾ ಹೂ ಬರುತ್ತೆ. ಅದಾಗಿ ಇನ್ನೇನು ಮಳೆಗಳ ಪ್ರಾರಂಭ ಅನ್ನೋ ಅಂದ್ರೆ ಜೂನ್ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಒಂದು ಕೊಟ್ಟಿಗೆ ಗೊಬ್ಬರ ತಿರ್ಗಾ ಕೊಟ್ಕೊಂಡಿದೆ ಅಂದ್ರೆ ಚೆನ್ನಾಗಿ ಹೂವು ಚೆನ್ನಾಗಿ ಚಿದಿರುತ್ತೆ. ಮತ್ತೆ ಅಲ್ಲೂ ಕೂಡ ನೀವು ಒಂದ್ ಸ್ವಲ್ಪ ಒಣಗಿದ ಕಡ್ಡಿಗಳನ್ನ ಅದನ್ನೆಲ್ಲ ಸ್ವಲ್ಪ ತವರದ ಒಳ್ಳೆಯದು ಕ್ರೂಡಿಂಗ್ ಅಂತ ಹೇಳ್ತೀವಿ. ಸಮ್ಮರ್ ಆದ್ಮೇಲೆ ಅಂದ್ರೆ ಇನ್ನೇನು ಮಳೆಗಳು ಬರುತ್ತೆ ಅಂದಾಗ ಸ್ವಲ್ಪ ಈ ಒಣಗಿರುವ ಕಡ್ಡಿಗಳನ್ನೆಲ್ಲ ಸ್ವಲ್ಪ ತೆಗೆದಿದ್ದಾದ್ರೆ ಹೊಸ ಚಿತ್ರ ಬರುತ್ತೆ. ಹೊಸ ಚಿತ್ರದಲ್ಲಿ ನಿಮಗೆ ಹೂ ಬರಕ್ಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ನೀರಾವರಿ ಬಗ್ಗೆ ಬಹಳ ಒಂದು ಅತ್ಯವಶ್ಯಕ ಒಂದು ಇದು ಏನಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದಂಗೆ ಇದಕ್ಕೆ ನೀರು ಕಡಿಮೆ ಇರಬೇಕು. ನೀರು ಜಾಸ್ತಿ ಆದ್ರೆ ಇದು ಸಾಯ ಒಂದು ಉತ್ಪತ್ತಿ ಜಾಸ್ತಿ ಬರುತ್ತೆ. ಅದರಿಂದ ನೀರು ಕಡಿಮೆ ಇರಬೇಕು. ಮಳೆಗಾಲದಲ್ಲಿ ನೀರು ಬರ್ತೋಗ ಮಾಡಬೇಕು. ಬೇರೆ ಟೈಮಲ್ಲಿ ನೀವು ವಾರಕ್ಕೆ 2 ಬಾರಿ ಕೊಟ್ಟರೆ ಸಾಕು, ನೀರು ನೋಡಿಕೊಂಡು ನೀರು ಕೊಡಬೇಕಾಗ್ತದೆ. ಒಂದು ಗಿಡಕ್ಕೆ 300-400 ಚಿಕ್ಕ ಗಿಡಗಳಾದ್ರೆ, ದೊಡ್ಡ ಗಿಡ ಆದ್ರೆ 1-1.5 ಲೀಟರ್ಸ್ ವಾರಕ್ಕೆ ಅಷ್ಟರಲ್ಲಿ ನೀವು ಕೊಟ್ಟರೆ ಆಗುತ್ತೆ. ನೀರು ಎಷ್ಟು ಕಡಿಮೆ ಕೊಟ್ಟಷ್ಟು ಅದು ತುಂಬಾ ಒಳ್ಳೇದು ಕನಕಾಂಬರಕ್ಕೆ. ಆಮೇಲೆ ಬೆಳೆ ಅವಧಿ ಒಂದು 3 ವರ್ಷಗಳು ಇರ್ತದೆ. ಅದವಾಗ ಅವಾಗ ಸವರಿಕೆ ಮಾಡ್ಕೊಂತಾ ಇದ್ರೆ ಒಣ ಭಾಗಗಳು ಬೆಳೆಸಿದ ಇರಿ. ಆಮೇಲೆ ಹೂ ಗೊಂಚಲು ಅಷ್ಟೇ, ಹೂವು ಒಂದು ಗೊಂಚಲಲ್ಲಿ ನಮ್ಮ ತಳಿಗಳಲ್ಲಿ 13-15 ಹೂಗಳು ಬರುತ್ತೆ. 15 ಹೂವುಕ್ಕಿಂತ 6 ದಿನವೇ ನೀವು ಹೂ ಗೊಂಚಲು ತೆಗೆದಿರ್ಬೇಕು. ಆ ಹೂ ಗೊಂಚಲು ಒಂದು ತೆಗೆದ ತಕ್ಷಣ ಇನ್ನೊಂದು ಹೂ ಗೊಂಚಲು ಸ್ಟಾರ್ಟ್ ಆಗ್ತದೆ. ಇದು ಬಹಳ ಒಂದು ಪ್ರಶ್ವಾಗಿ ಮಾಡಬೇಕಾದಂತ ಹೂ ಗೊಂಚಲು ತೆಗಿತಾ ಇರಬೇಕು. ಯಾಕಂದ್ರೆ ಸಾಕಷ್ಟು ಜನ ಈ ಹೂ ಗೊಂಚಲು ಬಿಟ್ಟು ಬಿಡ್ತಾರೆ. ಹೂ ಗೊಂಚಲು ಬಿಟ್ಟರೆ ಇನ್ನೊಂದು ಈಗ ಮೆಡ್ ಅಂತ ಒಂದು ಹೊಸ ಸಮಸ್ಯೆ ಬರ್ತಾ ಇದೆ. ಆ ತರದ ಒಂದು ಹೂ ಬಂದು ಅದರಲ್ಲಿ ಮತ್ತೆ ಇಟ್ಟು ತಿರ್ಗಿ ಅದರಿಂದ ನಾವು ಔಷಧಿ ಸಿಂಪರ್ಸ ಮಾಡಬೇಕಾಗ್ತದೆ. ಅದರಿಂದ ಯಾವಾಗಲೂ ಮತ್ತೆ ಹೂ ಗೊಂಚಲುಗಳನ್ನ ನೀವು ನಿಯಮಿತವಾಗಿ ಯಾವಾಗಲೂ ಕಟ್ಟಿಸಿ ತೆಗಿತಾ ಇರಬೇಕಾಗುತ್ತೆ. ಆಮೇಲೆ ನಾನು ಮೊದಲೇ ಹೇಳಿದಂಗೆ ಇದರಲ್ಲಿ ಅತಿಗೀತ ಬಾಧೆಗಳೇನು ಜಾಸ್ತಿ ಇಲ್ಲ. ಇದರಲ್ಲಿ ತುಂಬಾ ಜಾಸ್ತಿ ಬರುವಂತದ್ದು ಅಂತಂದ್ರೆ ಮೆಜ್ಜೆ ಅಂತ ನಾನು ಆಗ್ಲೇ ಹೇಳಿದ್ರೆ ಇದು ಹೊಸ್ತಾನು ಬರೋ ಬಂದಿದೆ. ಇದು ಈ ಹೂ ಗೊಂಚಲ ಮೇಲೆ ಬಂದ್ಬಿಟ್ಟು ಅದು ಮೊಟ್ಟೆ ಇರುತ್ತೆ. ಆ ಮೊಟ್ಟೆ ಹೊಡೆದು ಅದು ಹುಳು ಬರುತ್ತೆ. ಆ ಹುಳು ಆ ನಿಮ್ಮ ಹೂ ಗೊಂಚಲನ್ನ ತಿಂತಾ ಇರುತ್ತೆ. ಅವಾಗ ನಿಮ್ಗೆ ಹುಳು ಬರೋದಿಲ್ಲ, ಆದ್ರೂ ಕಾಣೋದಿಲ್ಲ ನಿಮ್ಗೆ, ಒಳಗಡೆ ಇರುತ್ತೆ ಅದು ಕಾಣೋದಿಲ್ಲ. ಅದರಿಂದ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದ್ರ ಒಳಗಡೆ ಹೂ ಗೊಂಚಲ ಕಡೆ ಮಿಡ್ಜ್ ಅಂತ ಕೆಳಪಟ್ಟಿರುತ್ತೆ. ಅದರಲ್ಲಿ ಇದಕ್ಕೆ ನಿಮ್ಗೆ ಒಂದು ಕಾನ್ಫಿಡರ್ ಅಂತ ಮತ್ತೆ ಆಸಿಡ್ಬೇಕು ಅಂತ ಸಿಗುತ್ತೆ. ಇದು ನೀವು ಸ್ಪ್ರೇ ಮಾಡಿದ್ರೆ ನಿಮ್ಗೆ ಕಂಟ್ರೋಲ್ ಮಾಡಬಹುದು. ಅಂದ್ರೆ ಈ ಸ್ಕೇಸ್ ಅಂತ ಹೇಳ್ತೀವಿ, ಶಲ್ಕ ಕೀಟಗಳು ಅಂತ, ಈ ನೀವು ನೋಡಿರ್ಬೋದು ಈ ತೊಂಗೆ ಮೇಲೆ ಮತ್ತೆ ಕಾಂಡದ ಕೆಳಭಾಗದಲ್ಲಿ ರೀತಿಯಲ್ಲಿ ಏನಿದೆ ಬಿಟ್ಟಿರ್ತಾರೆ ಆ ಕಾಂಡಕ್ಕೆ. ಅವಾಗ ನಿಮ್ಗೆ ಏನಾಗ್ತದೆ, ಈ ಗಿಡ ಬೆಳೆಯೋದಿಲ್ಲ, ನಿಮ್ಗೆ ಅದು ಗೊತ್ತಾಗಲ್ಲ, ಗಿಡ ಒಂಥರ ತುರಿದಂಗೆ ಕಾಣ್ತಾ ಇರ್ತದೆ. ಅಂತ ಒಂದು ಇದ್ರೆ ತುಂಬಾ ಆ ಕಡೆ ಜನಗಳು ಜಾಸ್ತಿ ಇದ್ರೆ ಅದ್ರ ಗಿಡನ ಕಟ್ ಮಾಡ್ಬಿಟ್ರೆ ತಿರ್ಗಾ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಬೇವಿನ ಒಂದು ಸ್ವಲ್ಪ ಚೆನ್ನಾಗಿ ಸ್ಪ್ರೇ ಮಾಡಿದ್ರೆ ಒಂದು 15 ದಿವಸಕ್ಕೊಂದ್ಸಲ, ಇಲ್ಲ ಅಂದ್ರೆ ಅಂತ ನಾನು ಹೇಳಿದ್ರೆ ಚಿಕ್ಕದಿಂದ ಕಾನ್ಫಿಡರ್ ಸ್ಪ್ರೇ ಮಾಡಿದ್ರೆ ಇದು ಕೂಡ ನೀವು ಕಂಟ್ರೋಲ್ ಮಾಡಬಹುದು. ಆಮೇಲೆ ಬಿಲ್ಡಿಂಗ್ ಅಣ್ಣ ಅಂತ ಹೇಳ್ತೀವಿ, ಈ ರಮೇಶ್ ಚಂದ್ರಶೆ ಅಂತ. ಅದು ಈ ಹಸಿರು ಮನೆಯಲ್ಲಿ ಹಾಕಿದಾಗ ಸ್ವಲ್ಪ ಜಾಸ್ತಿ ಬರುತ್ತೆ. ಈಗ ಹೊರಗಡೆ ಅಷ್ಟೊಂದು ಜಾಸ್ತಿ ಏನಿದ್ದು ಬರೋದಿಲ್ಲ. ಅದು ಕೂಡ ನೀವು ಸ್ವಲ್ಪ ಹತೋಟಿ ಕ್ರಮ, ಈ ರೆಸಿಪ್ರೇಟ್ ಮತ್ತೆ ಈ ಕಾನ್ಫಿಡೆಂಟ್ ಅಂತ ಏನಿದೆ, ಈ ಒಂದು 1 ಗ್ರಾಮ್ 1 ಲೀಟರ್ ನೀರೆಲ್ಲ ಹಾಕೊಂಡಿದ್ದಾರೆ, ಮಾಸ್ಕ್ ಸ್ಪ್ರೇ ಮಾಡಿದ್ರೆ ಆಗ್ತದೆ. ಮತ್ತೆ ಇನ್ನೊಂದು ಈ ಅವರೆಕಾಯಿ ಸೀಸನ್ ಅಲ್ಲಿ, ಅಂದ್ರೆ ಅವರೆಕಾಯಿ ಅಂತ ನಮ್ಮ ಈ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ಅವರೆಕಾಯಿ ಹುಲ್ಲು ಕೂಡ ಈ ನಮ್ಮ ಕನಕಾಂಬರಕ್ಕೆ ಬರುತ್ತೆ. ಅದು ಕೂಡ ಕನಕಾಂಬರ ಹೂ ಗುಂಪುಗಳು ಬರುತ್ತೆ. ಅಂತ ಒಂದು ಸೀಸನ್ ಅಲ್ಲಿ, ಅವರೆಕಾಯಿ ಸೀಸನ್ ಅಲ್ಲಿ ಸ್ವಲ್ಪ ನೀವು ಇದನ್ನ ಕೆಮಿಕಲ್ ಸಿಗುತ್ತೆ, ಅದು ಕೂಡ ಒಂದು ಇಲ್ಲಿ ಹಾಕೊಂಡು ಗಂಟೆ ಕೈ ನೀವು ಕಂಟ್ರೋಲ್ ಮಾಡ್ಕೋಬಹುದು. ಬಟ್ ಇದರಲ್ಲಿ ಜಾಸ್ತಿ ಯಾವ್ದಪ್ಪ ಬರತಂತಂದ್ರೆ ಬೇರೆ ಸೆಂಟು, ಅದೇ ನಿಮಟೋಡ್ ಅಂತ ಹೇಳಿದ್ರೆ, ಅದು ತುಂಬಾ ಹೆಚ್ಚಾಗಿ ಬರ್ತದೆ. ಅದರಿಂದ ನೀವು ಅದನ್ನ ಬಹಳ ನಮ್ಮ ಜೈವಿಕ ಗೊಬ್ಬರನ ಇಟ್ಕೊಂಡು ಅದನ್ನ ನೀವು ಕಂಟ್ರೋಲ್ ಮಾಡಬೇಕಾಗ್ತದೆ. ಇನ್ನ ಇದು ಹೂವು ಎಷ್ಟು ಬರುತ್ತೆ ಅಂತಂದ್ರೆ, ನೀವು ಎಕರೆಗಳ ಬಗ್ಗೆ ಎಲ್ಲ ಬಂದು, ನಾನು ಈಗಾಗಲೇ ಆಲ್ರೆಡಿ ಸಾಕಷ್ಟು ನಾವು ರೈತರಿಗೆ ಏನ್ ಕೊಟ್ಟಿದೀವಿ ಅಂದ್ರೆ, ಒಂದು 15 ಗುಂಟೆ ಪ್ರದೇಶದಲ್ಲಿ 2000 ಗಿಡ ನೀವು ಕೂಡಿಸಬಹುದು. 2000 ಗಿಡ ಕೂಡಿಸಿದ್ದೆ ಆದ್ರೆ ನಿಮಗೆ 4 ತಿಂಗಳಲ್ಲಿ ಹೂವು ಸ್ಟಾರ್ಟ್ ಆಗುತ್ತೆ. 6 ರಿಂದ 8 ಕೆಜಿ ವಾರದಲ್ಲಿ 10 ಕೆಜಿ ಇದೇ ತರ ಸ್ಟಾರ್ಟ್ ಆಗಿ ನಿಮಗೆ 8ನೇ ತಿಂಗಳಿಂದ ನಿಮಗೆ ವಾರದಲ್ಲಿ 2 ಸಲ ಕಟಾವ್ ಮಾಡಬೇಕಾಗುತ್ತೆ. ನಮ್ಮ ತಳಿಗಳಲ್ಲಿ ಏನಂತಂದ್ರೆ, ಒಂದು ವಿಶೇಷತೆ ಏನಂತಂದ್ರೆ, ಇದು ತುಂಬಾ ಹೂ ಜಾಸ್ತಿ ಬರೋದ್ರಿಂದ ವಾರದಲ್ಲಿ 2 ಸಲ ನೀವು ಕಟಾವ್ ಮಾಡಬೇಕಾಗುತ್ತೆ. ಇಲ್ಲ ದಿನ ಬಿಟ್ಟು ದಿನ ಕಟಾವ್ ಮಾಡಿದ್ರು ತುಂಬಾ ಒಳ್ಳೇದು. ಯಾಕೆಂದ್ರೆ ಮಗು ಸ್ವಲ್ಪ ಅರಳುಬಿಟ್ರೆ ಇದು ನಿಮ್ಗೆ ಸ್ವಲ್ಪ ಹೂ ದಪ್ಪ ಇರೋದ್ರಿಂದ ರೆಕ್ಕೆಗಳು ಮುದುರ್ಕೊಳ್ಳುತ್ತೆ. ಅದರಿಂದ ವಾರದಲ್ಲಿ ಮಿನಿಮಮ್ 1-2 ಸಲ ಆದ್ರೂ ಮಾಡಬೇಕು. ಈಗ 2000 ಗಿಡ ಹಾಕೊಂಡಿದ್ದೆ ಆದ್ರೆ 1 ಸಲ ಕಟಾವ್ಗೆ ನಿಮ್ಗೆ 25-35 ಕೆಜಿ ವರೆಗೂ ಕೂಡ ಈಗ ಸಾಕಷ್ಟು ರೈತರು ತೆಗಿತಾ ಇದಾರೆ. ಅಂದ್ರೆ ವಾರದಲ್ಲಿ ನಿಮಗೆ 50-70 ಕೆಜಿ ವರೆಗೂ ಕೂಡ 2000 ಗಿಡದಲ್ಲಿ ನೀವು ಕಟಾವ್ ಮಾಡಬಹುದು. ನಾನು ಮೊದಲೇ ಹೇಳಿದಂಗೆ ಮಳೆಗಾಲದಲ್ಲಿ 70 ಕೆಜಿ ಬರುವಂತ ನಿಮಗೆ ಒಂದು 30 ಕೆಜಿ ಬರಬಹುದು. ನಿಮಗೆ ಸಮ್ಮರ್ ಅಲ್ಲಿ ಅಂದ್ರೆ ನಿಮಗೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಲ್ಲಿ 75 ಕೆಜಿ ವರೆಗೂ ಸಿಗುತ್ತೆ. ಮಳೆಗಾಲದಲ್ಲಿ ನೀವು ಇದ್ರ ಮೇಲೆ ಏನಾದ್ರು ಒಂದು ಪ್ಲಾಸ್ಟಿಕ್ ಒಂದು ಶೀಟ್ ಬಳಸಿದ್ರೆ ಆದ್ರೆ ಅದೇ 70 ಕೆಜಿ ಕೂಡ ನೀವು ತೆಗೆಯಬಹುದು. ಆದ್ರೆ ಎಲ್ಲಾ ಒಂದು ಎಕರೆಗೆ ಪ್ಲಾಸ್ಟಿಕ್ ಶೀಟ್ ಅವರು ಕಷ್ಟ ಇರೋದ್ರಿಂದ ನಿಮ್ಗೆ 30-35 ಕೆಜಿ ನಮ್ಮ ತಳಿಗಳಲ್ಲಿ. ಅದೇ ನೀವು ಅಲ್ಲಿ ನಿಮ್ಮ ಲೋಕಲ್ ತಳಿಯಲ್ಲಿ ನೀವು 5 ಕೆಜಿ ಕೂಡ ಸಿಗಲ್ಲ ಮನೆಗಾಲದಲ್ಲಿ ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೆ. ಆದ್ರೆ ಹಸಿರು ಮನೆಯಲ್ಲಿ ಏನಾದ್ರು ಇದ್ರೆ 2000 ದಿನ ನೀವು ಹಸಿರು ಮನೆಯಲ್ಲಿ ಹಾಕೊಂಡ್ರೆ ನೀವು 70 ಕೆಜಿ ನೀವು ತೆಗಿಬಹುದು. 150-1,000 ರೂಪಾಯಿ ಕೂಡ ಈ ಹೂವನ್ನ ಮಾರಾಟ ಮಾಡಿರೋ ಇದಾರೆ. ಯಾಕಂದ್ರೆ ಹಬ್ಬಾರ ದಿನಗಳಲ್ಲಿ 1,000-1,200 ಹೋಗುತ್ತೆ. ಬೇರೆ ಮದುವೆ ಸೀಸನ್ಗಳಲ್ಲಿ ಕೂಡ ಒಂದು 500-600 ಯಾವಾಗ್ಲೂ ಒಂದು 300-400 ರೂಪಾಯಿ ಇರುತ್ತೆ. ಕೆಲವೊಂದು ಟೈಮಲ್ಲಿ ಆಷಾಢ ಅಂತ ಒಂದು ಟೈಮಲ್ಲಿ 150 ರೂಪಾಯಿ ಬರಬಹುದು. ಆದ್ರೆ ಇದು ದೇವರಿಗೆ ಮುಡಿಸೋ ಇದರಿಂದ ವರ್ಷ ಪೂರ್ತಿ ಬೇಡಿಕೆ ಇರುತ್ತೆ ಈ ಕನಕಾಂಬರಕ್ಕೆ. ಡಾಕ್ಟರ್ ಅಶ್ವಥ್ ಅವರೇ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ? ನನ್ನ ಮೊಬೈಲ್ ಸಂಖ್ಯೆ ಬಂದು 9902522222 ಅಂದ್ರೆ 4-2 ಹಾಕೊಂಡು 9. ಇನ್ನೊಮ್ಮೆ ಹೇಳ್ತೀನಿ ನೋಡಿ, 9902522229. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 9902522229. ಒಳ್ಳೇದು ಡಾಕ್ಟರ್ ಅಶ್ವಥ್ ಅವರ, ಇದುವರೆಗೂ ಕನಕಾಂಬರ ಹೂವಿನ ಬೇಸಾಯದ ಬಗ್ಗೆ ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದ.